ಹರೇ ಶ್ರೀನಿವಾಸ. ಕೃಷ್ಣಾವತಾರದ ಬಗ್ಗೆ ಯಥಾಶಕ್ತಿ ಯಥಾಜ್ಞಪ್ತಿ ಒಂದು ಚಿಂತನೆ. ಕೃಷ್ಣಾವತಾರೋ ಹರಿರೇಖ ಸಾಗರ ಅಂತ ಶ್ರೀಮದಾಚಾರ್ಯರು ತಾತ್ಪರ್ಯ ನಿರ್ಣಯದಲ್ಲಿ ಉಲ್ಲೇಖ ಮಾಡ್ತಾರೆ. ಅಂದರೆ ಶ್ರೀಕೃಷ್ಣ ಅನ್ನೋದು ಒಂದು ದೊಡ್ಡ ಸಮುದ್ರ ಇದ್ದಂಗೆ, ಅದನ್ನು ನೋಡಲಿಕ್ಕೂ ಸಾಧ್ಯ ಇಲ್ಲ, ವರ್ಣನೆ ಮಾಡಲಿಕ್ಕಂತೂ ಅಸಾಧ್ಯ ಅಂತ ಶ್ರೀಮದಾಚಾರ್ಯರು ಅಲ್ಲಿ ಉಲ್ಲೇಖ ಮಾಡ್ತಾರೆ. ಆ ಶ್ರೀಕೃಷ್ಣ ಅನ್ನೋ ಸಮುದ್ರವನ್ನು ಶಾಸ್ತ್ರಗಳೆಂಬ ಮಂದರ ಪರ್ವತದಿಂದ ಮಥನ ಮಾಡಬೇಕು ಅಂತ. ಅಲ್ಲಿ ಹೇಗೆ ಸಮುದ್ರ ಮಥನ ಅನ್ನೋದು ನಡೀತೋ, ಅಲ್ಲಿ ಮಂದರ ಪರ್ವತವನ್ನು ಕಡಗೋಲಾಗಿ ಬಳಸಿದ್ರು, ಇಲ್ಲಿ ಶಾಸ್ತ್ರಗಳು ಅನ್ನೋದನ್ನು ಕಡಗೋಲಾಗಿ ಇಟ್ಕೊಂಡು ಈ ಕೃಷ್ಣಾವತಾರ ಅನ್ನೋ ಸಮುದ್ರವನ್ನು ಮಥನ ಮಾಡಬೇಕು ಅಂತ ವಾದಿರಾಜರು ಒಂದು ವಿಶಿಷ್ಟ ಪರಿಕಲ್ಪನೆಯನ್ನು ಕೊಡ್ತಾರೆ. ಹಂಗಾರೆ ಶಾಸ್ತ್ರಗಳು ಅಂತಾದರೆ ಯಾವುದು ಅಂದರೆ ವೇದ ಉಪನಿಷತ್ತುಗಳು ಮೊದಲಾದವುಗಳಿಂದ ಈ ಸಮುದ್ರ ಮಥನ ಅನ್ನೋದು ನಡೀಬೇಕಾಗಿದೆ. ಅಲ್ಲಿ ಕೊಡಗೋಲಾಗಿ ಮಂದರ ಪರ್ವತವನ್ನು ಬಳಸಿದರೆ ಇಲ್ಲಿ ಕೃಷ್ಣ ಅನ್ನೋ ಅವತಾರದ ಮಥನ ಆಗಬೇಕು ಅಂತಾದರೆ ಶಾಸ್ತ್ರ ವೇದ ಉಪನಿಷತ್ತುಗಳಲ್ಲಿ ಆ ಕೃಷ್ಣಾವತಾರದ ಮಹಿಮೆ ಏನು ಬಂದಿದೆಯಲ್ಲ ಅದನ್ನೇ ಕಡಗೋಲಾಗಿ ಮಥನ ಮಾಡಬೇಕು ಅಂತ. ಅಲ್ಲಿ ವಾಸುಕಿಯನ್ನು ಸರ್ಪವನ್ನಾಗಿ ಬಳಸಿದ್ದು, ಇಲ್ಲಿ ಯಾರು ಅಂತ ಕೇಳಿದರೆ ಬ್ರಹ್ಮಸೂತ್ರವನ್ನೇ ಇಲ್ಲಿ ಸರ್ಪವಾಗಿ ಮಥನ ಮಾಡಲಿಕ್ಕೆ ಬಳಸಬೇಕಾಗಿದೆ. ಸರ್ಪ ಭಯಂಕರವಾಗಿದೆ, ಅದನ್ನು ಕೆಣಕಿದ್ರೆ ಪೂತ್ಕಾರ ಮಾಡತ್ತೆ. ಅದೇ ರೀತಿಯಾಗಿ ಬ್ರಹ್ಮಸೂತ್ರವು ಕೂಡ ಪ್ರತಿಪಾದಿಗಳಿಗೆ ಅತ್ಯಂತ ಭಯಂಕರವಾಗಿ ಇರುವಂಥದ್ದು. ಅಲ್ಲಿ ಆ ವಾಸುಕಿ ಸರ್ಪ, ಸರ್ಪ ಅಂದರೆ ಎಲರುಣಿ ಅಂತ, ಗಾಳಿಯಿಂದಲೇ ಬದುಕುವಂಥದ್ದು. ಅದೇ ರೀತಿಯಾಗಿ ಇಲ್ಲಿ ಬ್ರಹ್ಮಸೂತ್ರ ಪ್ರತಿವಾದಿಗಳಿಗೆ ಭಯಂಕರವಾಗಿರ್ತಕ್ಕಂಥದ್ದು, ಅಂಥದನ್ನು ಅರ್ಥ ಮಾಡ್ಕೋಬೇಕು. ವೇದವ್ಯಾಸ ವಿರಚಿತ ಬ್ರಹ್ಮಸೂತ್ರಾದಿಗಳನ್ನು ಅರ್ಥ ಮಾಡ್ಕೋಬೇಕು ಅಂತಾದರೆ ಸಾಧಕನಾದವನು ಶ್ರೀಮದಾಚಾರ್ಯರ ಭಾಷ್ಯ ಮತ್ತು ತಾತ್ಪರ್ಯಗಳಿಂದಲೇ ಅರ್ಥ ಮಾಡ್ಕೋಬೇಕು ಅಂತ. ಶ್ರೀಮದಾಚಾರ್ಯರು ವಾಯುದೇವರ ಅವತಾರಭೂತರಾಗಿರ್ತಕ್ಕಂಥದ್ದು. ಈ ರೀತಿಯಾಗಿ ಸಮುದ್ರ ಮಥನ ಅನ್ನೋದನ್ನು ಯಾರ್ಯಾರು ಮಾಡಿದರು ಅಂದರೆ ದೈತ್ಯರು ಮತ್ತು ದಾನವರು ಸೇರಿ ಮಾಡಿದರು ಅಂತ ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಷಯ. ಇಲ್ಲಿ ಕೃಷ್ಣ ಅನ್ನೋ ಸಮುದ್ರವನ್ನು ಮಥನ ಮಾಡಬೇಕು ಅಂತಾದರೆ ಎರಡು ಪಕ್ಷಗಳು ಬೇಕಲ್ಲ. ಅಲ್ಲಿ ದೈತ್ಯರು ದೇವತೆಗಳು ಮಾಡಿದಂತೆ, ಇಲ್ಲಿ ಅಸುರರ ಸ್ಥಾನದಲ್ಲಿ ಪೂರ್ವ ಪಕ್ಷ ಅನ್ನೋದನ್ನು ಅಸುರರ ಸ್ಥಾನದಲ್ಲಿ ಚಿಂತನೆ ಮಾಡುವಂಥದ್ದು. ಸುರರು ಅಂದರೆ ದೇವತೆಗಳಿರ್ತಕ್ಕಂಥ ಪಕ್ಷದಲ್ಲಿ ಅಥವಾ ಸ್ಥಾನದಲ್ಲಿ ಸಿದ್ಧಾಂತ ಮತ್ತು ಯುಕ್ತಿಗಳೆಂಬ ಇವರನ್ನ ಇಲ್ಲಿ ಬಳಸಬೇಕು. ದೈತ್ಯ ಮತ್ತು ದಾನವರಿಂದ ಮಥನ ಕಾರ್ಯ ಅಲ್ಲಿ ನಡೆದಂತೆ ಇಲ್ಲೂ ಕೂಡ ಪೂರ್ವ ಪಕ್ಷ ಅನ್ನೋ ಅಸುರರ ಸ್ಥಾನದಲ್ಲಿ ಸುರರು ಅಂತಲೇ ಸಿದ್ಧಾಂತ ಮತ್ತು ಯುಕ್ತಿಗಳು ಅನ್ನೋ ಸ್ಥಾನದಲ್ಲಿ ಇದ್ದು ಆ ಕೃಷ್ಣ ಅವತಾರದ ಮಥನ ಕಾರ್ಯ ಅನ್ನೋದು ನಡೀಬೇಕು. ಅಲ್ಲಿ ಅಮೃತ ಪ್ರಾಪ್ತಿಯಾಯಿತು, ಇಲ್ಲಿ ಮೋಕ್ಷ ಸದೃಶವಾಗಿರ್ತಕ್ಕಂಥ ಅಮೃತ ಅಂದರೆ ಆ ರೀತಿಯಾಗಿರ್ತಕ್ಕಂಥ ಶಾಶ್ವತ ಸುಖ ಮತ್ತು ನಚ ಪುನರಾವರ್ತತೆಯನ್ನು ಮೋಕ್ಷನೇ ಪ್ರಾಪ್ತಿ ಈ ಕೃಷ್ಣಾವತಾರದ ಚಿಂತನೆಯನ್ನು ಮಾಡಿದರು ಅಂತ. ಈ ರೀತಿಯಾಗಿ ಸಮುದ್ರ ಮಥನಕ್ಕೆ ಹೊಸ ವಿಶಿಷ್ಟವಾಗಿರ್ತಕ್ಕಂಥ ಪರಿಕಲ್ಪನೆಯನ್ನು ಕೊಟ್ಟವರು ಶ್ರೀಮದ ವಾದಿರಾಜಗುರು ಸಾರ್ವಭೌಮರು. ಈ ಕೃಷ್ಣಾವತಾರದ ಹಿನ್ನೆಲೆಯನ್ನು ಕೇಳೋದಾದರೆ ತಿಳಿಸ್ತಾರೆ, ಭೂದೇವಿ ಗೋರೂಪವನ್ನು ಧಾರಣೆ ಮಾಡಿ ಈ ಭೂಭಾರ ಪರಿಹಾರ ಮಾಡಬೇಕು ಅಂಥೇಳಿ ಬ್ರಹ್ಮದೇವರ ಬಳಿಗೆ ಬಂದು ಪ್ರಾರ್ಥನೆಯನ್ನು ಮಾಡ್ತಾಳೆ. ಭೂ ಅಂದರೆ ಭೂಮಿ ಯಾಕೆ ಭಾರ ಆಗಿದೆ ಅಂತ ಕೇಳಿದ್ರೆ ಪಾಪದ ಬೆಟ್ಟ ಕಲ್ಲಿನ ಬೆಟ್ಟಕ್ಕಿಂತ ಅತಿ ಹೊರೆಯಾಗಿರುವಂಥದ್ದು ಅಂದರೆ ಭಾರವಾಗಿರುವಂಥದ್ದು. ಯಾಕೆ ಅಂತ ಕೇಳಿದ್ರೆ ಭಗವಂತನನ್ನು ಭಗವದ್ ಭಕ್ತರನ್ನು ದ್ವೇಷ ಮಾಡ್ತಕ್ಕಂಥ ದೈತ್ಯರ ಭಾರವನ್ನು ನನಗೆ ಹೊರಲಿಕ್ಕಾಗ್ತಿಲ್ಲ, ಅದಕ್ಕೆ ಭೂಭಾರ ಪರಿಹಾರ ಮಾಡಬೇಕು ಅಂಥೇಳಿ ತಾನು ಗೋರೂಪವನ್ನು ಧಾರಣೆ ಮಾಡಿ ಆ ಭೂದೇವಿ ಬ್ರಹ್ಮದೇವರ ಬಳಿಗೆ ಬರ್ತಾಳೆ. ಆ ಬೆಟ್ಟ ಹೆಂಗಿದೆ ಅಂದರೆ ಅಸಂಖ್ಯ ಪಾಪಾಚಲ ಕೋಟಿ ಬಾಜಾಮ್ ಅಂತ ಅಲ್ಲಿ ಉದ್ಗಾರ ಮಾಡ್ತಾರೆ. ಅಂದರೆ ಅಸಂಖ್ಯಾತ ಪಾಪರಾಶಿಗಳಿಂದ ಪಾಪಿ ದೈತ್ಯರಿಂದ ಈ ಭೂಮಿ ಅನ್ನೋದು ಇದೆ, ಅದರ ಭಾರವನ್ನು ನನಗೆ ಹೊರಲಿಕ್ಕಾಗ್ತಾ ಇಲ್ಲ ಅಂತ. ಭೂದೇವಿ ಧಾತ್ರಿ ಕ್ಷಮೆಯ ಧರಿತ್ರಿಯಾಗಿರ್ತಕ್ಕಂಥವಳು, ಆದರೆ ಪಾಪಿಗಳ ಧಾರಣೆ ಪೋಷಣೆ ಅವಳಿಗೆ ಆಗದೇ ಇರತಕ್ಕಂಥ ಕೆಲಸ, ಅಷ್ಟು ಭಾರ ಅನ್ನೋದಾಗಿದೆ ಅಂತ. ಯಾಕೆ ಅಂತ ಕೇಳಿದ್ರೆ ಹೇಳ್ತಾರೆ, ಪತಿವ್ರತ ಸ್ತ್ರೀಯರಿಗೆ ಭಾರ ಯಾವುದು ಅಂತಾದರೆ ಪತಿಯನ್ನು ದ್ವೇಷಿಸುವ ಜನರೇ ಅಂತ ಈ ರೀತಿಯಾಗಿ ಅರ್ಥ ಮಾಡಬೇಕು. ಅದಕ್ಕೆ ಭೂದೇವಿಗೆ ತನ್ನ ಪತಿಯಾಗಿರ್ತಕ್ಕಂಥ ಪರಮಾತ್ಮನನ್ನು ಯಾರು ದ್ವೇಷ ಮಾಡ್ತಾರಲ್ಲ, ಅವನ ಭಕ್ತರನ್ನು ಅವನನ್ನು ದ್ವೇಷ ಮಾಡ್ತಕ್ಕಂಥ ಯಾರು ಪಾಪಿ ಜನರಿದ್ದಾರಲ್ಲ ಅವರ ಭಾರವನ್ನು ನಾನು ಹೊರಲಾರೆ, ಅದಕ್ಕೆ ಭೂಭಾರ ಪರಿಹಾರ ಆಗಬೇಕು ಅಂಥೇಳಿ ಬ್ರಹ್ಮದೇವರ ಬಳಿಗೆ ತಾನು ಬಂದು ಗೋರೂಪದಿಂದ ಬಂದು ಪ್ರಾರ್ಥನೆ ಮಾಡ್ತಾಳೆ. ಗೋಬ್ರಾಹ್ಮಣ ಮುಖ್ಯಬಂಧು ಆಗಿರ್ತಕ್ಕಂಥವನು ಪರಮಾತ್ಮ, ಅದಕ್ಕೆ ಆ ಬ್ರಹ್ಮದೇವರು ಆ ಎಲ್ಲ ತಮ್ಮ ಪರಿವಾರ ದೇವತೆಗಳೊಂದಿಗೆ ಬ್ರಹ್ಮ ರುದ್ರಾದಿ ಎಲ್ಲ ದೇವತೆಗಳು ಕೂಡ ತಮ್ಮ ಪಾರತಂತ್ರ್ಯ ಅಂದರೆ ಅಸ್ವಾತಂತ್ರ್ಯವನ್ನು ಜಗತ್ತಿಗೆ ತಿಳಿಸ್ತಾ ಆ ಪರಮಾತ್ಮನನ್ನು ಈ ಭೂದೇವಿ ಹೇಳಿರ್ತಕ್ಕಂಥ ಕಾರ್ಯಕ್ಕೆ ಅಂದರೆ ಭೂಭಾರ ಪರಿಹಾರ ಕಾರ್ಯಕ್ಕೆ ಪರಮಾತ್ಮನ ಬಳಿಗೆ ಭೂದೇವಿಯನ್ನು ಕರ್ಕೊಂಡು ಬರ್ತಾರೆ. ಪರಮಾತ್ಮನ ಸನ್ನಿಧಿಗೆ ಭೂದೇವಿ ಸಹಿತವಾಗಿ ಎಲ್ಲ ಬ್ರಹ್ಮಾದಿ ದೇವತೆಗಳು ಬರ್ತಾರೆ. ಬ್ರಹ್ಮ ಚತುರ್ಮುಖನಾಗಿ ಅದೇ ರೂಪದಿಂದ ಬರ್ತಾನೆ. ರುದ್ರ ಪಂಚಮುಖನಾಗಿ ಬರ್ತಾನೆ. ಇಂದ್ರ ಸಹಸ್ರಾಕ್ಷ, ಹೀಗೆ ಎಲ್ಲ ದೇವಾನುದೇವತೆಗಳು ಕೂಡ ಆ ಭೂದೇವಿಯನ್ನು ಸಹಿತವಾಗಿ ಕರಕೊಂಡು ಪರಮಾತ್ಮನ ಬಳಿಗೆ ಬರ್ತಾರೆ. ಬ್ರಹ್ಮದೇವರು ಪುರುಷ ಸೂಕ್ತದಿಂದ ಪರಮಾತ್ಮನನ್ನು ವಿಶಿಷ್ಟವಾಗಿ ಸ್ತೋತ್ರ ಮಾಡ್ತಾರೆ. ಸಹಸ್ರ ಕಾರ್ಯೇಶು ಭವಾನ್ ಸಮರ್ಥ ಅಂಥೇಳಿ, ನೀನು ಸಮಸ್ತ ಕಾರ್ಯ ಮಾಡೋದರಲ್ಲೂ ಸರ್ವೋತ್ತಮ, ನೀನು ಸರ್ವ ಕಾರ್ಯ ಸಾಧಕ ಅಂಥೇಳಿ ಈ ರೀತಿಯಾಗಿ ಭಗವಂತನನ್ನು ವಿಶೇಷವಾಗಿ ಬ್ರಹ್ಮಾದಿ ದೇವತೆಗಳೆಲ್ಲ ಪ್ರಾರ್ಥನೆ ಮಾಡ್ತಾರೆ. ಆ ಬ್ರಹ್ಮಾದಿ ದೇವತೆಗಳ ಪ್ರಾರ್ಥನೆಗೆ ಪರಮಾತ್ಮ ಪ್ರಸನ್ನನಾಗ್ತಾನೆ. ಆಗ ಕೃಷ್ಣಾವತಾರಕ್ಕೆ ತಾನು ಸಂಕಲ್ಪ ಮಾಡ್ತಾನೆ. ಪರಮಾತ್ಮನ ಅವತಾರದ ಉದ್ದೇಶನೇ ಅದು. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಮ ಧರ್ಮಸ್ಯ ತ್ವದಾತ್ಮಾನಂ ಸೃಜಾಮ್ಯಹಂ ಅಂಥೇಳಿ, ಎಲ್ಲಿ ಅಧರ್ಮ ತಾಂಡವವಾಡ್ತಾ ಇದೆಯೋ ಆ ಅಧರ್ಮವನ್ನು ಬಗ್ಗುಬಡಿಲಿಕ್ಕೆ ಅಂತೇಳಿ ತಾನೇ ತನ್ನ ಅವತಾರ ಪ್ರಕಟ ಮಾಡ್ತೀನಿ ಅಂತ ಭಗವಂತ ಹೇಳುವಂಥದ್ದು. ಅದೇ ರೀತಿಯಾಗಿ ಪರಿತ್ರಾಣಾಯ ಸಾಧೂನಾಂ ಅಂದರೆ ಸಜ್ಜನರ ರಕ್ಷಣೆ ಆಗಬೇಕು, ವಿನಾಶಾಯ ಚ ದುಷ್ಟುತಾಂ ದುರ್ಜನರ ನಿಗ್ರಹ ಅನ್ನೋದಾಗಬೇಕು. ಆ ಕಾರಣಕ್ಕಾಗಿ ಭಗವಂತ ಮತ್ತೆ ಮತ್ತೆ ಅವತಾರ ತಾಳಿ ಭೂಲೋಕದಲ್ಲಿ ಎಲ್ಲ ಜನರನ್ನು ಅನುಗ್ರಹ ಮಾಡ್ತಾನೆ ಅಂತ. ಪರಮಾತ್ಮ ಬ್ರಹ್ಮಾದಿ ದೇವತೆಗಳೆಲ್ಲ ಸ್ತೋತ್ರ ಮಾಡಿದ್ದನ್ನು ಕೇಳಿ ಪರಮಾತ್ಮ ತಾನು ಕೃಷ್ಣಾವತಾರ ಮಾಡ್ತೀನಿ ಅಂತ ಸಂಕಲ್ಪ ಮಾಡಿ ಬಹಳ ಸಂತೋಷ ಪಡ್ತಾನೆ. ಈ ವಿಷಯವನ್ನು ಮಹಾಲಕ್ಷ್ಮೀ ದೇವಿಗೆ ಸಾಕ್ಷಾತ್ ದರ್ಶನ ನೀಡಿ ಆದೇಶ ಕೊಡ್ತಾನೆ. ಲಕ್ಷ್ಮೀದೇವಿಗೆ ಸಾಕ್ಷಾತ್ ದರ್ಶನ ನೀಡಿ ನಾನು ಭೂಲೋಕದಲ್ಲಿ ಅವತಾರ ಮಾಡ್ತೀನಿ, ಕೃಷ್ಣಾವತಾರ ಮಾಡ್ತೀನಿ ಅಂತ ಈ ರೀತಿಯಾಗಿ ತಿಳಿಸ್ತಾನೆ. ಇನ್ನು ಬ್ರಹ್ಮದೇವರಿಗೆ ಅದೃಶ್ಯನಾಗಿಯೇ ಆದೇಶವನ್ನು ಕೊಡ್ತಾನೆ, ನಾನು ನಿನಗೆ ಭೂಲೋಕದಲ್ಲಿ ಅವತಾರ ಮಾಡಿ ಆ ದುಷ್ಟರನ್ನೆಲ್ಲ ನಿಗ್ರಹ ಮಾಡ್ತೀನಿ, ಸಜ್ಜನರಿಗೆ ಬರ್ತಕ್ಕಂಥ ಸಾಧನೆಗೆ ಬರ್ತಕ್ಕಂಥ ಎಲ್ಲ ವಿಘ್ನಗಳನ್ನು ಪರಿಹಾರ ಮಾಡ್ತೀನಿ. ಈ ರೀತಿಯಾಗಿ ಬ್ರಹ್ಮದೇವರಿಗೆ ನಿತ್ಯ ಗೋಚರನಾಗಿದ್ದರೂ ಕೂಡ ಆ ಸಂದರ್ಭದಲ್ಲಿ ಅದೃಶ್ಯನಾಗಿಯೇ ಬ್ರಹ್ಮದೇವರಿಗೆ ತಾನು ಕೃಷ್ಣಾವತಾರವನ್ನು ಎತ್ತುವ ವಿಷಯ ಅದನ್ನು ಆದೇಶ ಮಾಡ್ತಾನೆ. ಇನ್ನು ಇತರ ದೇವತೆಗಳಿಗೆ, ರುದ್ರಾದಿ ದೇವತೆಗಳಿಗೆ ತನ್ನ ದರ್ಶನವನ್ನೂ ನೀಡಲ್ಲ, ತಾನು ಏನು ಆದೇಶ ಮಾಡ್ದ ಅಂತ ಅದನ್ನು ಕೇಳಿಸೋದೂ ಇಲ್ಲ. ಆ ರೀತಿಯಾಗಿ ಹೀಗೆ ತಾರತಮ್ಯದಿಂದ ಲಕ್ಷ್ಮೀದೇವಿಗೆ ಸಾಕ್ಷಾತ್ ದರ್ಶನವನ್ನು ನೀಡ್ತಾನೆ, ಆದೇಶವನ್ನು ಕೊಡ್ತಾನೆ. ಬ್ರಹ್ಮದೇವರಿಗೆ ಅದೃಶ್ಯನಾಗಿ ಆದೇಶವನ್ನು ಮಾತ್ರ ಕೇಳುವಂತೆ ಮಾಡ್ತಾನೆ. ಇತರ ದೇವತೆಗಳಿಗೆ ದರ್ಶನವನ್ನೂ ಕೊಟ್ಟಿಲ್ಲ, ಆದೇಶವನ್ನು ಕೇಳಿಸ್ಲಿಲ್ಲ. ಇನ್ನು ಪರಮಾತ್ಮ ತಾನು ಗರ್ಭವಾಸ ಇಲ್ಲ ಅನ್ನೋದನ್ನು ತೋರಿಸಬೇಕು ಅನ್ನೋ ಕಾರಣಕ್ಕಾಗಿ ಪರಮಾತ್ಮ ದೇವಕಿಯ ಗರ್ಭದಲ್ಲಿ ಆದಿಶೇಷನನ್ನು ಮೊದಲಿಗೆ ಪ್ರವೇಶ ಮಾಡಿಸಿ ಅವನ ಮೂಲಕ ಗರ್ಭವನ್ನು ಮೊದಲಿಗೆ ಶುದ್ಧೀಕರಣ ಮಾಡಿ, ಹೇಗೆ ಅಂತ ಕೇಳಿದೆ, ಒಬ್ಬ ರಾಜ ನಿರ್ಮಲವಾಗಿರ್ತಕ್ಕಂಥ ಅರಮನೆಯನ್ನು ಯಾವ ರೀತಿಯಾಗಿ ಶುದ್ಧೀಕರಣ ಆದಮೇಲೆ ಪ್ರವೇಶ ಮಾಡ್ತಾನೋ ಅದೇ ರೀತಿಯಾಗಿ ತಾನು ದೇವಕಿಯ ಗರ್ಭವನ್ನು ಪ್ರವೇಶ ಮಾಡ್ತಾನೆ. ಬ್ರಹ್ಮಾದಿ ದೇವತೆಗಳೆಲ್ಲ ತಮ್ಮ ಗರ್ಭವಾಸ ಪರಿಹಾರಕ್ಕಾಗಿ ಜನನ ಮರಣ ರೂಪವಾದ ಸಂಸಾರದ ಬಿಡುಗಡೆಗಾಗಿ ಗರ್ಭಸ್ತುತಿ ಮಾಡ್ತಾ ಇರ್ತಾರೆ. ಗರ್ಭವಾಸ ಇಲ್ಲದೇ ಇರ್ತಕ್ಕಂಥ ಪರಮಾತ್ಮ ದೇವಕಿಯ ಗರ್ಭದಲ್ಲಿ ಅಡಗಿರ್ತಾನೆ. ಈ ವಿಶೇಷ ನೋಡ್ರಿ, ಗರ್ಭವಾಸ ಇಲ್ಲದೇ ಇರ್ತಕ್ಕಂಥ ಪರಮಾತ್ಮ ದೇವಕಿಯ ಗರ್ಭದಲ್ಲಿರ್ತಾನೆ. ಸದಾಕಾಲ ಗರ್ಭವಾಸಾದಿ ದುಃಖ ಅಥವಾ ಗರ್ಭವಾಸ ಇರ್ತಕ್ಕಂಥ ಬ್ರಹ್ಮಾದಿ ದೇವತೆಗಳು ಗರ್ಭದಿಂದ ಹೊರಕ್ಕಿದ್ದು ಗರ್ಭದ ಒಳಗಿರ್ತಕ್ಕಂಥ ಪರಮಾತ್ಮನನ್ನು ವಿಶೇಷವಾಗಿ ಸ್ತೋತ್ರ ಮಾಡುವಂಥದ್ದು. ಇದನ್ನು ಕೃಷ್ಣಾವತಾರದಲ್ಲಿ ನಾವು ವಿಶೇಷವಾಗಿ ಕಾಣ್ತೀವಿ. ಗರ್ಭವಾಸ ಯಾವಾಗಲೂ ಇರ್ತಕ್ಕಂಥ ದೈವಾನುದೇವತೆಗಳು ಅಂದರೆ ಪ್ರತಿ ಜೀವ ಹುಟ್ಟಬೇಕಾದ್ರೆ ಅಲ್ಲೆಲ್ಲ ತತ್ವನಿಯಾಮಕರಾಗಿ ಆ ಎಲ್ಲ ದೇವತೆಗಳು ಕೂಡ ಗರ್ಭವಾಸದಲ್ಲಿರ್ತಾರೆ, ಆದರೆ ದುಃಖ ಇಲ್ಲ, ಆ ಜೀವನನ ನಿಯಮನ ಮಾಡಲಿಕ್ಕಾಗಿ ಇರ್ತಾರೆ ಅಂತ ನಾವು ಕೇಳಿದ್ದೀವಿ. ಆ ರೀತಿಯಾಗಿ ಗರ್ಭವಾಸ ಇರ್ತಕ್ಕಂಥ ದೇವಾನುದೇವತೆಗಳು ಗರ್ಭದಿಂದ ಹೊರಕ್ಕಿರ್ತಾರೆ. ಗರ್ಭವಾಸವೂ ಇಲ್ಲ, ಗರ್ಭವಾಸದ ದುಃಖವೂ ಇಲ್ಲದೇ ಇರ್ತಕ್ಕಂಥ ಪರಮಾತ್ಮ ದೇವಕಿ ಗರ್ಭದಲ್ಲಿರುವಂಥದ್ದು, ಅಂಥ ಪರಮಾತ್ಮನನ್ನು ವಿಶೇಷವಾಗಿ ಗರ್ಭಸ್ತುತಿ ಅಂತ ಈ ರೀತಿಯಾಗಿ ಪರಮಾತ್ಮನನ್ನು ಕೃಷ್ಣರೂಪ ಪರಮಾತ್ಮನನ್ನು ವಿಶೇಷವಾಗಿ ಸ್ತೋತ್ರ ಮಾಡುವಂಥದ್ದು. ಶ್ರೀಕೃಷ್ಣ ಪರಮಾತ್ಮ ತಾನು ಮೊದಲಿಗೆ ಅವತಾರ ಮಾಡೋದಕ್ಕಿಂತ ಮುಂಚೆ ತನಗಿಂತ ಮುಂಚಿತವಾಗಿ ತನ್ನ ತಲ್ಪ ಅಂದರೆ ಹಾಸಿಗೆಯಾಗಿರ್ತಕ್ಕಂಥ ಶೇಷದೇವರನ್ನು ಅವತಾರ ಮಾಡಲಿಕ್ಕೆ ಮೊದಲಿಗೆ ಆದೇಶ ಮಾಡ್ತಾನೆ. ಶೇಷಾವತಾರಿ ಬಲರಾಮನಲ್ಲಿ ಪರಮಾತ್ಮನ ಶುಕ್ಲಕೇಶಾವೇಶ ಅಂತ ಈ ರೀತಿಯಾಗಿ ಹೇಳುವಂಥದ್ದು. ಅದಕ್ಕೆ ದೃಷ್ಟಾಂತ ಕೊಡ್ತಾರೆ, ಪ್ರಯಾಣ ಕಾಲದಲ್ಲಿ ರಾಜರು ತಮಗಿಂತ ತಮ್ಮ ಹಾಸಿಗೆಯನ್ನು ಮುಂಚಿತವಾಗಿ ಕಳಿಸಿಕೊಡುವಂತೆ ಈ ಕೃಷ್ಣಾವತಾರದಲ್ಲಿ ಮೊದಲಿಗೆ ಬಲರಾಮನಿಗೆ ನೀನು ಹೋಗಿ ಅವತಾರ ಮಾಡು, ನಂತರ ನಾನು ಅವತಾರ ಮಾಡ್ತೀನಿ ಅಂತ ಈ ರೀತಿಯಾಗಿ ನಿರ್ದೇಶನ ಕೊಡ್ತಾನೆ ಶ್ರೀಕೃಷ್ಣ ಪರಮಾತ್ಮ. ಶ್ರೀಕೃಷ್ಣ ಭೂದೇವಿಯ ಪ್ರಾರ್ಥನೆಗಾಗಿ ಅವತಾರ ಮಾಡಿದ್ದು, ಮತ್ತು ಪರಿತ್ರಾಣಾಯ ಸಾಧುನಾಮ ಅನ್ನುವಂತೆ ಸಜ್ಜನರ ರಕ್ಷಣೆ, ದುಷ್ಟಜನರಿಗೆ ಶಿಕ್ಷೆ ಅಥವಾ ನಿಗ್ರಹ, ಲೋಕಕ್ಕೆ ಶಿಕ್ಷಣ, ಧರ್ಮ ಸಂಸ್ಥಾಪನೆ, ಹೀಗೆ ಅನೇಕ ಉದ್ದೇಶಗಳಿಂದ ಪರಮಾತ್ಮ ಭೂಲೋಕದಲ್ಲಿ ಸಂಭವಾಮಿ ಯುಗೆ ಯುಗೆ ಈ ರೀತಿಯಾಗಿ ತನ್ನ ಅವತಾರದ ಉದ್ದೇಶ ಅಂತ ತಿಳಿಸ್ತಾನೆ. ವಾದಿರಾಜರದಕ್ಕೆ ಇನ್ನೊಂದು ವಿಶಿಷ್ಟವಾಗಿ ಉದ್ದೇಶವನ್ನು ಪರಿಕಲ್ಪನೆಯನ್ನು ಕೊಡ್ತಾರೆ. ಸನಕಾದಿಗಳ ಶಾಪದಿಂದಾಗಿ ರಾಕ್ಷಸರಾಗಿ ಭೂಮಿಯಲ್ಲಿ ಜನಿಸಿರ್ತಕ್ಕಂಥ ತನ್ನ ದ್ವಾರಪಾಲಕರಾಗಿರ್ತಕ್ಕಂಥ ಜಯಾ ವಿಜಯರನ್ನು ಮರಳಿ ತನ್ನ ಲೋಕಕ್ಕೆ ವೈಕುಂಠಕ್ಕೆ ಮತ್ತೆ ಕರೆಸ್ಕೋಬೇಕು ಅಂತ ಆ ಉದ್ದೇಶಕ್ಕಾಗಿ ಪರಮಾತ್ಮ ಕೃಷ್ಣಾವತಾರ ಮಾಡ್ದ ಅಂತ. ಯಾರ ಜಯ ವಿಜಯರು ತನ್ನ ದ್ವಾರಪಾಲಕದಾರು ಆದವರು ಶಾಪ ನಿಮಿತ್ತ ಭೂಲೋಕದಲ್ಲಿ ಹುಟ್ಟಿರ್ತಾರಲ್ಲ, ಆ ಜಯ ವಿಜಯರ ಮೇಲೆ ಕರುಣ್ಯ ಮಾಡಿ ತಾನು ಮರಳಿ ತನ್ನ ಲೋಕಕ್ಕೆ ಅವರನ್ನು ಮತ್ತೆ ಕರ್ಕೊಂಡು ಬರಬೇಕು ಅಂತ ತಾನೇ ಭೂಲೋಕದಲ್ಲಿ ಅವತಾರ ಮಾಡಿ ಅವ್ರನ್ನ ಹಿಂದಕ್ಕೆ ಕರ್ಕೊಂಡು ಬರ್ತಾನೆ. ಇದು ಪರಮಾತ್ಮನ ಚಿಂತೆ, ಅದ್ಭುತ ಕಾರುಣ್ಯ, ಯಾರು ಕಲ್ಪನೆಯನ್ನು ಮಾಡಲಿಕ್ಕಾಗಲ್ಲ. ಮಯೈವ ವದ್ಯವು ಭವತಂ ತ್ರಿಜನ್ಮಸು ಅಂಥೇಳಿ ಈ ರೀತಿಯಾಗಿ ನನ್ನಿಂದಲೇ ಹತರಾಗಿರ್ತಕ್ಕಂಥ ನೀವು ಮತ್ತೆ ಅಲ್ಲಿಗೆ ಬರಬೇಕು ಅನ್ನೋ ಕಾರಣಕ್ಕೆ ಜಯ ವಿಜಯರನ್ನು ಕರ್ಕೊಂಡು ಬರಲಿಕ್ಕಾಗಿ ಕೃಷ್ಣಾವತಾರ ಆಯಿತು ಅಂತ ಈ ರೀತಿಯಾಗಿ. ದ್ವಾರಪಾಲಕರಿಗೆ ಬಂದ ಶಾಪ ಪ್ರಾರಬ್ಧ ಕರ್ಮವಶಾತ್, ಆದರೆ ಅವರನ್ನು ತಾನು ಭೂಮಿಯಲ್ಲಿ ಅವತರಿಸಿ ಕರೆತುಕೊಂಡು ಬಂದಿದ್ದು ಪರಮಾತ್ಮನ ಕಾರುಣ್ಯ ಅಷ್ಟೇ ಹೊರತು ಇನ್ನು ಉಳಿದಿದ್ದಂತೆ ಅಲ್ಲ ಅಂತ ಈ ರೀತಿಯಾಗಿ. ಈ ಬ್ರಹ್ಮಾದಿ ದೇವತೆಗಳೆಲ್ಲ ಗರ್ಭಸ್ತುತಿ ಮಾಡಿ ತಮ್ಮ ಜನನ ಮರಣ ರೂಪವಾದ ಸಂಸಾರದ ಬಿಡುಗಾರಿಗಾಗಿ ಆ ಕೃಷ್ಣರೂಪಿ ಪರಮಾತ್ಮನ ವಿಶಿಷ್ಟವಾಗಿ ಸ್ತೋತ್ರ ಮಾಡುವಂಥದ್ದು. ಇವರು ಸ್ತೋತ್ರ ಮಾಡೋದಕ್ಕೂ ಅವನು ಆ ಗರ್ಭವಾಸದ ದುಃಖ ಅಥವಾ ಸಂಸಾರದಿಂದ ಬಿಡುಗಡೆ ಮಾಡೋದಕ್ಕೂ ಒಂದಕ್ಕೊಂದು ಏನು ಸಂಬಂಧ ಅಂತ ಕೇಳಿದ್ರೆ ಅದಕ್ಕೊಂದು ದೃಷ್ಟಾಂತ ಕೊಡಬೇಕು ಅಂತಾದರೆ ವಿಹಾರದ ನೆಪದಿಂದ ಕಾರಾಗೃಹದ ದರ್ಶನಕ್ಕೋಸ್ಕರ ಬಂದ ರಾಜನಿಗೆ ಅಲ್ಲಿಯ ದುಃಖ ಎಲ್ಲ ವಿವರಣೆ ಮಾಡಿ ಸ್ತುತಿ ಮಾಡಿದಾಗ ಅವನು ಪ್ರಸನ್ನನಾಗಿ ಕಾರಾಗೃಹದ ಬಂಧನ ಬಿಡುಗಡೆ ಮಾಡೋದನ್ನು ಲೋಕದಲ್ಲಿ ಕಂಡಿದ್ದೀವೋ ಇಲ್ಲ. ಅದೇ ರೀತಿಯಾಗಿ ಗರ್ಭಸ್ತುತಿಯಿಂದ ಪ್ರಸನ್ನವಾಗಿದ್ದುಕೊಂಡು ಗರ್ಭವಾಸದಿಂದ ಹುಟ್ಟುವ ದುಃಖವನ್ನು ಪರಿಹರಿಸ್ತಾನೆ ಪರಮಾತ್ಮ. ಆ ಕಾರಣಕ್ಕಾಗಿ ಪರಮಾತ್ಮ ಗರ್ಭದಲ್ಲಿದ್ದರೂ ಕೂಡ ಗರ್ಭೇಪಿ ಸುಖೈಕ ಮೂರ್ತಿ ಅಂತ ಅಲ್ಲಿ ಆ ರೀತಿಯಾಗಿ ಸುಖದಿಂದಲೇ ಪರಮಾತ್ಮ ಇರ್ತಾನೆ. ಅವನನ್ನು ಆ ರೀತಿಯಾಗಿ ಚಿಂತನೆ ಮಾಡಿದ್ರೆ ನಮಗೂ ಜನ್ಮರಣ ರೂಪವಾಗಿರ್ತಕ್ಕಂಥ ಈ ಸಂಸಾರ ಗರ್ಭವಾಸ ದುಃಖ ಎಲ್ಲ ಪರಿಹಾರ ಆಗತ್ತೆ ಅಂತ ತಾತ್ಪರ್ಯ. ಇಂಥ ಶ್ರೀಕೃಷ್ಣ ಪರಮಾತ್ಮ ಶ್ರಾವಣ ಬಹುಳ ಅಷ್ಟಮಿ ಮಧ್ಯರಾತ್ರಿ ಚಂದ್ರೋದಯ ಕಾಲದಲ್ಲಿ ರೋಹಿಣಿ ನಕ್ಷತ್ರದಲ್ಲಿ ಕೃಷ್ಣಾವತಾರವನ್ನು ಮಾಡುವಂಥದ್ದು. ಶ್ರಾವಣ ಬಹುಳ ಅಷ್ಟಮಿ ರಾತ್ರಿ ಕಾಲ ಚಂದ್ರೋದಯ ಕಾಲ, ಚಂದ್ರನಂತೆ ಶ್ರೀಕೃಷ್ಣ ಪ್ರಾದುರ್ಭವಿಸಿದ ಅಂತ ತೋರಿಸ್ತಾರೆ. ಅಂದರೆ ಶುಕ್ಲ ಶೋಣಿತ ಸಂಬಂಧದಿಂದ ಸರ್ವತಾ ಅಲ್ಲ ಅಂತ ತಾತ್ಪರ್ಯ. ಇನ್ನು ಅಷ್ಟಮಿ ತಿಥಿ, ಅಷ್ಟಮಿ ತಿಥಿನೇ ಯಾಕೆ ಅಂತ ಕೇಳಿದ್ರೆ ಅಷ್ಟ ದಿಕ್ಕುಗಳಲ್ಲಿರ್ತಕ್ಕಂಥ ದೈತ್ಯರನ್ನು ಸಂಹಾರ ಮಾಡುವುದಕ್ಕಾಗಿ ಶ್ರೀಕೃಷ್ಣ ಪರಮಾತ್ಮನ ಅವತಾರ. ಹಾಗೆ ರಾತ್ರಿ ಕಾಲ ಯಾಕೆ ಅಂದರೆ ನಿಶಾಚರರೆನಿಸಿದ ದೈತ್ಯರ ಸಂಹಾರಕ್ಕಾಗಿ ರಾತ್ರಿ ಕಾಲದಲ್ಲಿ ಆ ಎಲ್ಲ ನಿಶಾಚರರು ರಾತ್ರಿ ಕಾಲದಲ್ಲಿ ಹೊರಗಡೆ ತಿರುಗಾಡ್ತಿರ್ತಾರೆ, ಹಗಲೊತ್ತೆಲ್ಲ ಮಲ್ಕೊಂಡು ಬಿಟ್ಟಿರ್ತಾರೆ. ಅದಕ್ಕೆ ಆ ಎಲ್ಲ ದೈತ್ಯರ ದುಷ್ಟ ದೈತ್ಯರ ಸಂಹಾರಕ್ಕಾಗಿ ಶ್ರೀಕೃಷ್ಣ ಪರಮಾತ್ಮ ರಾತ್ರಿ ಕಾಲದಲ್ಲಿ ಅವತಾರ ಮಾಡಿದ. ರೋಹಿಣಿ ನಕ್ಷತ್ರದಲ್ಲಿ ಅವತಾರ ಮಾಡಿದ. ರೋಹಿಣಿ ನಕ್ಷತ್ರದಲ್ಲಿ ಯಾಕೆ ಅಂತ ಕೇಳಿದ್ರೆ ರೋಹಿಣಿ ನಂದನ ಅನ್ನೋ ಕೀರ್ತಿಯನ್ನು ಪರಮಾತ್ಮ ರೋಹಿಣಿ ದೇವಿಗೆ ಕೊಡಬೇಕಾಗಿತ್ತು. ವಸುದೇವನ ಪತ್ನಿಯರು ದೇವಕಿ ಮತ್ತು ರೋಹಿಣಿ ಅಂತ. ಹಂಗಾರೆ ಅಷ್ಟಮಿ ತಿಥಿನೇ ಯಾಕೆ ಅಂತ ಕೇಳಿದ್ರೆ ಅಷ್ಟಮಿ ಚಂದ್ರ ವೃದ್ಧಿ ಹಾಸ ಎಲ್ಲ ಸಮ, ಅದಕ್ಕೆ ಅಂಥ ಪೂರ್ಣಚಂದ್ರನಾಗಿ ಅವತ್ತು ಆ ರೀತಿಯಾಗಿ ವೃದ್ಧಿ ಹಾರಾಸ ಸಮಾನಾಗಿರ್ತಾನಲ್ಲ ಆ ಕಾಲದಲ್ಲಿ ಭಗವಂತ ಅವತಾರ ಮಾಡ್ದ ಅಂತ ಈ ರೀತಿಯಾಗಿ ಹೇಳುವಂಥದ್ದು. ಹಾಗಾದ್ರೆ ಹೇಗೆ ಅವತಾರ ಮಾಡ್ದ ಅಂದರೆ ಭಾಗವತ ವರ್ಣನೆ ಮಾಡತ್ತೆ. ತಮ್ಮ ಅದ್ಭುತಂ ಬಾಲಕ ಮಂಬುಜೆ ಕ್ಷಣಂ ಚತುರ್ಭುಜಂ ಶಂಕ ಗದಾದಿ ಆಯುಧಂ ಶ್ರೀವತ್ಸಲಕ್ಷ್ಮಂ ಗತಶೋಭಿ ಕೌಸ್ತುಭಂ ಪೀತಾಂಬರಂ ಸಾಂದ್ರ ಪಯೋಧ ಸೌಭಗಂ. ಶಂಕ, ಚಕ್ರ, ಗದ, ಪದ್ಮ, ಪೀತಾಂಬರ, ಶ್ರೀವತ್ಸ, ಕೌಸ್ತುಭ, ಈ ರೀತಿಯಾಗಿ ವಿಶಿಷ್ಟವಾಗಿ ಕೃಷ್ಣ ಅವತಾರ ಮಾಡ್ದ ಅಂತ ಭಾಗವತಾದಿ ಗ್ರಂಥಗಳೆಲ್ಲ ವರ್ಣನೆ ಮಾಡ್ತಾ ಇದೆ. ವಾದರಾಜರು ಅವಾಗ ಸ್ತೋತ್ರ ಮಾಡ್ತಾರೆ. ಕಂಡೆ ಕಂಡೆನೋ ಕೃಷ್ಣ ನಿರ್ಣಯ ದಿವ್ಯ ಮಂಗಳ ಮೂರ್ತಿಯ, ಕಂಡು ಬದುಕಿದೆ ಎಂದು ನಾನು ಕರುಣಿಸೋ ಎನ್ನೊಡೆಯನೆ. ಕಂಡೆ ಕಂಡೆನು ಕೃಷ್ಣ ನಿನ್ನಯ ದಿವ್ಯ ಮಂಗಳ ಮೂರ್ತಿಯ. ಹಿಂಗೆ ಶಂಖ, ಚಕ್ರ, ಗದ, ಪದ್ಮ, ಪೀತಾಂಬರಧಾರಿಯಾಗಿ ಪರಮಾತ್ಮ ವಿಶೇಷವಾಗಿ ತಾನು ಕೃಷ್ಣಾವತಾರದಿಂದ ಪ್ರಕಟನಾಗ್ತಾನೆ ಭೂಲೋಕದಲ್ಲಿ. ಭೂದೇವಿ ಗೋ ರೂಪವನ್ನು ಯಾಕೆ ಧಾರಣೆ ಮಾಡ್ಕೊಂಡು ಬರ್ತಾಳೆ ಅಂದರೆ ಗೋಬ್ರಾಹ್ಮಣ ಹಿತಾಯಚ್ಛ ಭಗವಂತ, ಅದಕ್ಕೆ ತಾನದನ್ನು ಸೂಚನೆ ಮಾಡಲಿಕ್ಕಾಗಿ ಗೋರೂಪದಿಂದ ಬಂದು ಆ ಬ್ರಹ್ಮಾದಿ ದೇವತೆಗಳ ಜೊತೆಗೆ ಪರಮಾತ್ಮನನ್ನು ಕುರಿತು ವಿಶಿಷ್ಟವಾಗಿ ಪ್ರಾರ್ಥನೆಯನ್ನು ಮಾಡ್ತಾಳೆ. ಆ ಕೃಷ್ಣಾವತಾರ ಕಾಲದಲ್ಲಿ ಬ್ರಹ್ಮಾದಿ ದೇವತೆಗಳೆಲ್ಲ ಪುಷ್ಪವೃಷ್ಟಿಯನ್ನು ಸುರಿಸ್ತಾರೆ. ಎಲ್ಲ ನೃತ್ಯ, ಗೀತ, ಗಾಯನ, ಸ್ತೋತ್ರಾದಿಗಳನ್ನೆಲ್ಲ ಭಕ್ತಿಯಿಂದ ಮಾಡ್ತಾರೆ. ಆಗ ದೇವಕಿ ದೇವಿ ಪರಮಾತ್ಮನನ್ನು ಕುರಿತು ಲೋಕ ವಿಲಕ್ಷಣವಾಗಿರ್ತಕ್ಕಂಥ ಈ ನಿನ್ನ ರೂಪವನ್ನು ಮರೆ ಮಾಡಿ ಸಾಮಾನ್ಯ ಶಿಶುವಿನಂತೆ ನನಗೆ ನಿನ್ನ ರೂಪವನ್ನು ತೋರು ಅಂತ ಪ್ರಾರ್ಥಿಸ್ತಾಳೆ. ಆಗ ಪರಮಾತ್ಮ ಹೇಳ್ತಾನೆ, ಈ ರೂಪವನ್ನು ನಿಮಗೆಲ್ಲ ತೋರಿದ್ಯಾಕೆ ಅಂತ ಕೇಳಿದ್ರೆ, ನನ್ನ ಹಿಂದಿನ ಅವತಾರಗಳ ಸ್ಮರಣೆ ನಿಮಗೆ ಬರಲಿ. ಕೇವಲ ಮನುಷ್ಯ ಶರೀರದಿಂದ ನಾನೇನಾರು ಅವತಾರ ಮಾಡಿದರೆ ನಾನು ಅವತಾರ ಪುರುಷ ಅನ್ನುವ ಜ್ಞಾನ ನಿಮಗೆ ಆಗ್ತಿರಲಿಲ್ಲ, ಅದಕ್ಕಾಗಿ ನಾನು ಈ ರೂಪದಿಂದ ನಿಮಗೆ ಪ್ರಕಟನಾಗಿದ್ದು ಅಂತ ಅಲ್ಲಿ ಹೇಳ್ತಾನೆ. ಪೃಷ್ಣಿ, ಸುತಪ, ಕಶ್ಯಪ, ಅದಿತಿ, ದೇವಕಿ, ವಸುದೇವ, ಹೀಗೆ ಎಲ್ಲರೂ ತಪಸ್ಸು ಮಾಡಿ ಎಲ್ಲ ಅವತಾರಗಳಲ್ಲೂ ಅವರು ತಪಸ್ಸು ಮಾಡಿ ಪರಮಾತ್ಮನೇ ತಮ್ಮ ಮಗ ಆಗಬೇಕು ಅಂತ ಪ್ರಾರ್ಥನೆ ಮಾಡಿರ್ತಾರೆ. ಅದಕ್ಕಾಗಿ ಭಗವಂತ ತಾನು ಅವತಾರ ಕಾಲದಲ್ಲಿ ಕಾಣಿಸಿದ್ದು ಶಂಖ ಚಕ್ರ ಗದಾಧರನಾಗಿರ್ತಕ್ಕಂಥ ದಿವ್ಯ ರೂಪ ಅವತಾರ ಪುರುಷ ಅನ್ನೋದನ್ನು ತೋರಿಸಿಕೊಳ್ತದೆ. ಆ ನಂತರ ಧಾರಣೆ ಮಾಡಿದ್ದು ಶಿಶು ರೂಪ. ಈ ಎರಡೂ ರೂಪಗಳು ಕೂಡ ಸ್ವಯಂ ವ್ಯಕ್ತವೇ ಆಗಿರ್ತಕ್ಕಂಥದ್ದು, ದೇವಕಿ ವಸುದೇವರಿಂದ ಸೃಷ್ಟಿಸಲ್ಪಟ್ಟಿದ್ದು ಅಲ್ಲ ಅಂತ ಈ ರೀತಿಯಾಗಿ. ಅದೇ ದಿನ ದುರ್ಗೆಯ ಅವತಾರವೂ ಕೂಡ ಆಗತ್ತೆ. ಪರಮಾತ್ಮ ಆಜ್ಞೆ ಮಾಡ್ತಾನೆ ದುರ್ಗೆಗೆ, ದುರ್ಗೆ ನೀನು ನಂದಗೋಪನ ಪಟ್ಟದ ಮಹಿಷಿಯಾಗಿರ್ತಕ್ಕಂಥ ಯಶೋಧೆಯಲ್ಲಿ ಅವತಾರ ಮಾಡು ಅಂತ. ಅದೇ ರೀತಿಯಲ್ಲಿ ದುರ್ಗಾದೇವಿ ಯಶೋಧೆಯಲ್ಲಿ ಅದೇ ದಿನ ಅವತಾರ ಮಾಡ್ತಾಳೆ. ಆದ್ದರಿಂದ ಕೃಷ್ಣಾಷ್ಟಮಿ ಯಾವತ್ತೋ ಅವತ್ತು ದುರ್ಗಾಷ್ಟಮಿಯೂ ಆಗಿದೆ. ಯಾಕಂದರೆ ದೇಶತಃ ಕಾಲತಃ ಸಮ ಲಕ್ಷ್ಮೀದೇವಿ ಅನಂತ ಗುಣಗಳಿಂದ ಕಡಿಮೆಯಾಗಿರ್ತಕ್ಕಂಥವಳು. ಆಮೇಲೆ ಶ್ರೀಕೃಷ್ಣ ಗೋಕುಲಕ್ಕೆ ಹೋಗ್ತಾನೆ. ಅವತಾರ ಎಲ್ಲ ಆದ ನಂತರದಲ್ಲಿ ತಾನು ಕಂಸನನ್ನು ಸಂಹಾರ ಮಾಡೋದಕ್ಕೆ ಈ ರೀತಿಯಾಗಿ ಅಂತ. ಶ್ರೀಕೃಷ್ಣ ಅವತಾರ ಆದ ಬಳಿಕ ತಾನು ಅಲ್ಲೇ ಇದ್ದರೆ ಕಂಸ ಅವನನ್ನು ಸಂಹರಿಸುವುದಕ್ಕಾಗಿ ತಾನು ಅಲ್ಲಿಗೆ ಬಂದುಬಿಡ್ತಾನೆ. ಆವಾಗ ತಾನು ಮಾತ್ರ ಹತನಾಗ್ತಿದ್ದ. ಅದಕ್ಕೆ ಶ್ರೀಕೃಷ್ಣನ ಅವತಾರ ಅನ್ನೋದು ಕೇವಲ ಕಂಸನ ಸಂಹಾರಕ್ಕಾಗಿ ಮಾತ್ರ ನಡೆದಿತ್ತಲ್ಲ. ಶ್ರೀಕೃಷ್ಣ ಕಂಸನನ್ನೊಬ್ಬನನ್ನೇ ಸಂಹಾರ ಮಾಡೋದಾಗಿದ್ದರೆ, ಮೊದಲಿಗೆ ಸಂಹಾರ ಮಾಡೋದಾಗಿದ್ದರೆ ಅವನನ್ನು ಅವಾಗಲೇ ಸಂಹಾರ ಮಾಡ್ಬೋದಾಗಿತ್ತು. ಆದರೆ ತನ್ನ ಕಂಸ ತನ್ನ ಸಮಸ್ತ ಬಂಧು ಬಾಂಧವರ ಆ ಎಲ್ಲ ಸಂಹಾರವನ್ನು ನೋಡುವ ದುಃಖ ತಪ್ಪಿ ಹೋದಂತಾಗ್ತಿತ್ತು. ಹಾಗಾಗಿ ಶ್ರೀಕೃಷ್ಣ ಕಂಸನನ್ನು ಮೊದಲಿಗೆ ಸಂಹಾರ ಮಾಡಲ್ಲ, ಅದರ ಬದಲಾಗಿ ತಾನೇ ಗೋಕುಲಕ್ಕೆ ತೆರಳಿದ. ಕಂಸರ ಪರಿವಾರವನ್ನೆಲ್ಲ ಕೊಂದು ಆ ದುಃಖವನ್ನು ಅನುಭವಿಸ್ತಾ ಶ್ರೀಕೃಷ್ಣನಿಂದ ಆಮೇಲೆ ಕಂಸನ ಸಂಹಾರ ಅನ್ನೋದು ನಡೀಬೇಕು, ಅದು ಶ್ರೀಕೃಷ್ಣನ ಸಂಕಲ್ಪ ಆಗಿತ್ತು. ತನ್ನ ಬಂಧು ಬಾಂಧವರನ್ನೆಲ್ಲ ಕಳ್ಕೊಂಡು ಆಮೇಲೆ ಕಂಸ ಆ ದುಃಖವನ್ನೆಲ್ಲ ಅನುಭವಿಸ್ತಾ ಕೊನೆಗೆ ಕೃಷ್ಣನಿಂದ ತಾನು ಹತನಾಗಬೇಕು ಈ ರೀತಿಯಾಗಿ.